ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಲಬುರಗಿ, ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಪಶುಪಾಲನೆ ಆಧಾರಿತ ನಾಟಕ ಬಲಿಪಶು, ರಚನೆ ಡಾ ಮಂಜುನಾಥ್ ಎಲ್ ಹಾಗೂ ಡಾ ಸತ್ಯನಾರಾಯಣ ಕೆ, ನಿರ್ಮಾಣ ಸೋಮಶೇಖರ್ ಎಸ್ರುಳಿ, ಆನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ಕೊನೆಯಲ್ಲಿ ಬ್ಯಾಹಟ್ಟಿಯ ಹನುಮಂತಗೌಡ ವೀರಣ್ಣಗೌಡ ಮೇಲಿನ್ಮನಿ ಮತ್ತು ಸಂಗಡಿಗರಿಂದ ಜಗ್ಗಲಿಗೆ ವಾದನ ಕೇಳಲಿದ್ದೀರಿ. ಮೊದಲಿಗೆ ಜಾಹೀರಾತುಗಳು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಸ್ವತಂತ್ರ ದನದ ರಾನ್ ಫೆನ್ ನಿಂದ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳಿಂದ ಸ್ವತಂತ್ರ ಸಿಗಲಿದೆ. ಬೆಸ್ಟ್ ಆಗ್ರೋ ಲೈಫ್ ಲಿಮಿಟೆಡ್ ನ ರಾನ್ ಫೆನ್, ಇದು ರೈತರ ಮೊದಲ ಆಯ್ಕೆ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 85% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ಕೆಲವು ಕಡೆ, ಆದರೆ ಕೆಲವು ಕಡೆ ಸಾಧಾರಣದಿಂದ ಉತ್ತಮ ಮಳೆಯನ್ನು ನಾವು ನೋಡಬಹುದು. ಅನೇಕ ಕಡೆಗಳಲ್ಲಿ ಭಾರಿ ಮಳೆ ಕೂಡ ಆಗುವಂತಹ ಸೂಚನೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕೆಲವು ಕಡೆ ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ತುಂಬಕ ಗಾಳಿ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಭವಿಷ್ಯ ಸುರಕ್ಷಿತ, ಮಹಂಗಾಯಿ ಚಿಂತಾ ದೂರ್. ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕೂರ್, ಗ್ಯಾರಂಟೀಡ್ ಪೆನ್ಷನ್ ಹರ ಮಾಹ ಸುಕೂ. UPS ಸೆ ಜುಡೇ ರಿಟೈರ್ಮೆಂಟ್ ಕೋ ಖುಷಹಾಲ್ ಬನಾಓ. ವರ್ತಮಾನ್ ಕೇಂದ್ರೀಯ ಸರ್ಕಾರಿ ಕರ್ಮಚಾರಿಯೋ ಕೆ ಲಿಯೆ UPS ಆಕರ್ಷಕ ವಿಕಲ್ಪ ಹೈ. 30 ಸಿತಂಬರ್ 2025 ತಕ್ UPS ಕೋ ಚುನೇ ಔರ್ ಸುನಿಶ್ಚಿತ್ ಕರೇ ಅಪ್ನಾ ಭವಿಷ್ಯ. www.npscra.nsdl.co.in ಜಾಕರ್ ಆನ್ಲೈನ್ ಮೈಗ್ರೇಷನ್ ಕರೇ ಯಾ ಫಾರ್ಮ್ ಡೌನ್ಲೋಡ್ ಕರ್ಕೆ PDO ಕೋ ದೇ. ಈಗ ಪಶುಪಾಲನೆ ಆಧಾರಿತ ನಾಟಕ ಬಲಿ ಪಶು, ರಚನೆ ಡಾಕ್ಟರ್ ಮಂಜುನಾಥ್ ಎಲ್ ಹಾಗೂ ಡಾಕ್ಟರ್ ಸತ್ಯನಾರಾಯಣ ಕೆ, ನಿರ್ಮಾಣ ಸೋಮಶೇಖರ್ ಯಸ್ರೂಲಿ. ಪಶುಪಾಲನೆ ಆಧಾರಿತ ನಾಟಕ ಬಲಿಪಶು, ರಚನೆ ಡಾಕ್ಟರ್ ಮಂಜುನಾಥ್ ಎಲ್ ಹಾಗೂ ಡಾಕ್ಟರ್ ಸತ್ಯನಾರಾಯಣ ಕೆ. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಬಲಿಪಶು. ಹತ್ತಾರು ಜನ ಮನೆ ಮುಂದೆ ಸೇರಿದ್ದಾರೆ. ಮೌನ ಮಡುಗಟ್ಟಿದೆ. ಸತ್ತ ಒಬ್ಬ ಬಾಲಕನ ತಂದೆ ತಾಯಿ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟುತ್ತಿದೆ. ಅಯ್ಯೋ ದೇವರೇ, ನಾವೇನಂತ ಪಾಪ ಮಾಡಿದ್ದಂತ ಇಂಥ ಶಿಕ್ಷನಪ್ಪ. ಯಾಕಪ್ಪ ಯಾಕಪ್ಪ ನಮ್ಮ ಮಗನ ಕಿತ್ಕೊಂಡ್ ಬಿಟ್ಟಿ? ನಾವೇನ್ ತಪ್ಪು ಮಾಡಿದ್ವಿಯಪ್ಪ? ನಾವಿನ ಬದುಕಿ ಏನ್ ಪ್ರಯೋಜನನಪ್ಪ? ಇನ್ನು ನಮ್ಮನ್ನು ನಿನ್ ಜೊತೆ ಕರ್ಕೊಂಡು ಹೋಗೋ ಮಗನೇ. ಅಯ್ಯೋ ಅಯ್ಯೋ ದೇವ್ರೇ. ಬಂಧುಗಳು ಮತ್ತು ನೆರೆಹೊರೆಯವರು ದುಃಖ ಪೀಡಿತರನ್ನು ಸಂತೈಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಸೇರಿದ ಜನ ಸಾವಿನ ಬಗ್ಗೆ ಬಿಸು ಮಾತಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದು ಬಕ್ಕಳ ಅನ್ಯಾಯ ನೋಡ್ರಿ. ಹೌದ್ರಿ ಪಾಪ, ಒಬ್ಬನ ಮಗ ಬಾ ಚೊಲೋತಂಗ ನೋಡ್ಕೊಂತಿದ್ರು, ಮೆದುಳು ಜ್ವರದಿಂದ ಸತ್ನಂತ. ಹೌದಾ? ಹೌದಂತ. ಈ ಹಾಳಾದ ಹಂದಿಗಳಿಂದ ಇಷ್ಟೆಲ್ಲ ಸಮಸ್ಯೆ ನೋಡ್ರಿ. ಪಾಪ ಹಂದಿಗಳೇನ್ ಮಾಡ್ತಾವ? ಹಂದಿಗಳನ್ನ ರಾಜಾರೋಷವಾಗಿ ಓಡಾಡಕ್ಕೆ ಬಿಡು ಮುನ್ಸಿಪಾಲಿಟಿ ಅವ್ರನ್ನ ಕೇಳ್ಬೇಕು. ನೀವು ಕರೆಕ್ಟ್ ಹೇಳಿದ್ರಿ ನೋಡ್ರಿ. ಮತ್ತೆ ಎಲ್ಲರೂ ಕೇಳಿಸ್ಕೊಳ್ರಿ, ಇವತ್ತು ಈ ಹುಡುಗನಿಗೆ ಹಿಂಗಾಗದ, ನಾಳೆ ನಮ್ಮ ಮಕ್ಕಳಿಗೆ ಹಿಂಗಾಗಬಹುದು. ಹೌದು, ನಾವು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಮುನ್ಸಿಪಾಲಿಟಿ ಅವ್ರನ್ನ ದಬಾಯಿಸಬೇಕು. ಬರ್ರಿ ಎಲ್ಲರೂ ಹೋಗೋಣ. ಯಮಲೋಕದ ಒಡೆಯ ಪ್ರಾಣಹರಣ ಪಾಶಧರ ಸೃಷ್ಟಿಯ ಲಯಕರ್ತ, ಪಾಪಿಗಳನ್ನು ಶಿಕ್ಷಿಸುವ, ಪುಣ್ಯವಂತರನ್ನು ವೈಕುಂಠಕ್ಕೆ ಕಳಿಸುವ, ಯಮಲೋಕದ ಚಕ್ರವರ್ತಿ ಯಮಧರ್ಮರಾಜರು ಆಗಮಿಸುತ್ತಿದ್ದಾರೆ. ಯಮಧರ್ಮರಾಜರಿಗೆ ಯಮಧರ್ಮರಾಜರಿಗೆ. ಚಿತ್ರಗುಪ್ತರೇ, ಇಂದಿನ ಕಾರ್ಯಕಲಾಪಗಳು ಆರಂಭವಾಗಲಿ. ಯಮಧರ್ಮರಾಜನಿಗೆ ಪ್ರಣಾಮಗಳು. ಮಹಾಸ್ವಾಮಿ, ಎಂದಿನಂತೆ ಸತ್ತವರ ಪಾಪ ಪುಣ್ಯದ ತುಲನೆ ಮಾಡಿ ಶಿಕ್ಷೆಯನ್ನು ಕೊಡಲಾಗುವುದು. ಇಂದಿನ ವಿಶೇಷವೆಂದರೆ ಭೂಲೋಕದಲ್ಲಿ ಮರಣ ಹೊಂದಿದ ಹಂದಿಗಳು ತಮ್ಮನ್ನು ನೋಡಲೇಬೇಕೆಂದು ನಮ್ಮ ಸೈನಿಕರೊಂದಿಗೆ ಪ್ರತಿಭಟನೆಗೆ ಇಳಿದಿವೆ. ಏನು, ಹಂದಿಗಳು ನಮ್ಮನ್ನು ನೋಡಬೇಕಂತೆಯೇ? ಕರೆತಾನೆ, ವಿಚಾರಿಸೋಣ. ಯಾರಲ್ಲೇ ಆ ಹಂದಿಗಳನ್ನು ಕರೆತನ್ನಿ. ವರಹಗಳೇ, ನಿಮ್ಮ ಅಹವಾಲನ್ನು ಹೇಳುವಂತವರಾಗಿ. ಮಹಾಸ್ವಾಮಿ, ನಾವು ಊರ ಹಂದಿಗಳು. ಊರಿನ ಚರಂಡಿ ಮೋರಿಕೇರಿಗಳಲ್ಲಿ ವಾಸ ಮಾಡುತ್ತೇವೆ. ಕಸದ ತೊಟ್ಟಿಗಳಲ್ಲಿ ಚರಂಡಿಗಳಲ್ಲಿ ಮನುಷ್ಯರು ಕಸವೆಂದು ಬಿಸಾಡಿದ ಆಹಾರವನ್ನು ತಿಂದು ಬದುಕುತ್ತೇವೆ. ಹಸಿವು ಜಾಸ್ತಿಯಾದರೆ ಅವರು ವಿಸರ್ಜಿಸಿದ ಪಾಯಖಾನೆಯನ್ನು ತಿನ್ನಬೇಕಾಗುತ್ತದೆ. ಕಸ ಕಡ್ಡಿ ತಿಂದು ಚೆನ್ನಾಗಿ ಬೆಳೆದು ನಿಂತರೆ ಬಲೆ ಹಾಕಿ ಹಿಡಿದು ಕೊಂದು ತಿಂದು ಬಿಡುತ್ತಾರೆ ಈ ಮಾನವರು. ಈ ರೀತಿ ಊರಿನ ಸ್ವಚ್ಛತೆ ಕಾಪಾಡಲು ಹಾಗೂ ಮನುಷ್ಯರಿಗೆ ಆಹಾರ ಪೂರೈಸಲು ನಮ್ಮ ಮಾಂಸ ಅಂತೂ ತುಂಬಾ ರುಚಿಕರ. ಅವರಿಗೆ ಪೋರ್ಕ್ ಫ್ರೈ, ಕರಿ, ಹ್ಯಾಂಬರ್ಗರ್, ಪ್ಯಾಟೀಸ್ ಹೀಗೆ ವಿವಿಧ ಸ್ವಾದಿಷ್ಟ ತಿನಿಸುಗಳನ್ನು ವಿಶ್ವದಾದ್ಯಂತ ಜನರು ಆಸ್ವಾದಿಸುತ್ತಾರೆ. ವೆರಿ ಗುಡ್, ಒಳ್ಳೆಯದು. ಇಷ್ಟೇ ಆಗಿದ್ದರೆ ಓಕೆ, ನೋ ಪ್ರಾಬ್ಲಮ್. ಆದರೆ ನಮ್ಮ ಮೇಲಿನ ಮನುಷ್ಯರ ಧೋರಣೆ ನೆನೆಸಿಕೊಂಡರೆ ಬೇಸರವಾಗುತ್ತೆ. ಏ ಸ್ವರ್, ಏ ಹಂದಿ, ಹೀಗೆ ಬೈಗುಳಗಳಲ್ಲಿ ನಮ್ಮ ಹೆಸರನ್ನ ಹಿಗ್ಗಾಮುಗ್ಗ ಬಳಸಿಕೊಳ್ಳುತ್ತಾರೆ. ಕ್ಷುಲ್ಲಕ ಪ್ರಾಣಿಗಳೆಂದು ತುಂಬಾ ತುಚ್ಛವಾಗಿ ನೋಡುತ್ತಾರೆ ಸ್ವಾಮಿ. ಹೌದಾ? ಮತ್ತೆ ನಮ್ಮಿಂದ ಅವರಿಗೆ ಮಿದುಳಿನ ಕಾಯಿಲೆ, ಹಂದಿ ಜ್ವರ ಬರುತ್ತದೆಂದು ನಮ್ಮನ್ನ ಅಮಾನುಷವಾಗಿ ಸಾಯಿಸುತ್ತಾರೆ. ಏನು, ಮಿದುಳಿನ ಕಾಯಿಲೆ, ಹಂದಿ ಜ್ವರನ? ಅದೇನೋ ಸುಡುಗಾಡು. ಸೊಳ್ಳೆಯಿಂದ ಹರಡುವ ರೋಗಗಳು ನಮ್ಮ ದೇಹದಲ್ಲಿರುತ್ತವಂತೆ. ಆದ್ದರಿಂದ ನಮ್ಮನ್ನೆಲ್ಲ ಮಟಾಶ್ ಕೊಲ್ಲುತ್ತಾರೆ. ಅಲ್ಲ ಮಾಸ್ವಾಮಿ, ಸೊಳ್ಳೆಗಳ ಉತ್ಪತ್ತಿಗೆ ಬೇಕಾಗಿರುವ ನಿಂತ ಕೊಳಚೆ ನೀರು ಸೃಷ್ಟಿಸಿದವರಾರು? ಮನುಷ್ಯ ತಾನೇ. ಹಾಗೆಯೇ ನಮ್ಮನ್ನ ಬೀದಿಗಳಲ್ಲಿ ಸ್ವೇಚ್ಛೆಯಾಗಿ ಓಡಾಡಲು ಬಿಟ್ಟಿದ್ದು ಯಾರು? ಅವರೇ ತಾನೇ. ನಮ್ಮನ್ನು ಫಾರಿನ್ನಲ್ಲಿ ಫಾರ್ನಲ್ಲಿಟ್ಟು ಸಾಕಿದಂತೆ ಸಾಕಲಿ ಬಿಡಿ. ಅದು ಬೇಡ ಅವರಿಗೆ, ಎಲ್ಲ ಬಿಟ್ಟಿಯಾಗಿ ಬೇಕು. ನಾವು ಹೊಲಸು ತಿಂದು ಬೆಳೆಯಬೇಕು. ಅವರು ನಮ್ಮನ್ನು ಹಿಡಿದು ಕಟಾವು ಮಾಡಿ ದುಡ್ಡು ಮಾಡಿಕೊಂಡು ಮಜಾ ಉಡಾಯಿಸಬೇಕು. ಸ್ವಾಮಿ, ನೀವು ನಂಬುತ್ತಿರೋ ಇಲ್ಲವೋ ಗೊತ್ತಿಲ್ಲ, ನಮ್ಮನ್ನ ಚರಂಡಿ ಮೋರಿಗಳಲ್ಲಿ ಬಿಟ್ಟು ಸಾಕಿಯೇ ದೊಡ್ಡ ಮಹಡಿಗಳನ್ನು ಕಟ್ಟಿದ್ದಾರೆ ನಮ್ಮ ಮಾಲೀಕರು. ಇದು ಯಾವ ನ್ಯಾಯ ಸ್ವಾಮಿ? ಯಮಧರ್ಮರಾಜ, ಯಮಧರ್ಮರಾಜ, ನಾನು ದೊಡ್ಡವನಾಗಿ ಚೆನ್ನಾಗಿ ಮಜಾ ಮಾಡಬೇಕು ಅಂದುಕೊಂಡಿದ್ದೆ. ಆದ್ರೆ ನನ್ನನ್ನು ಬೇಗ ಸಾಯಿಸ್ಬಿಟ್ರು. ಚಿಂತಿಸಬೇಡ ಕಂದ, ಮುಂದಿನ ಜನ್ಮದಲ್ಲಿ ನಿನಗೆ ದೀರ್ಘಾಯುಷ್ಯ ಕೊಡುತ್ತೇನೆ. ಹೌದು, ಫಾರಿನ್ನಲ್ಲಿ ಫಾರಂನಲ್ಲಿಟ್ಟು ಸಾಕೋದು, ಇದು ಹೇಗೆ? ಅವೇನೋ ನೀವೇ ಸ್ವಲ್ಪ ತಿಳ್ಕೊಂಡು ಮನುಷ್ಯರಿಗೆ ಬುದ್ಧಿ ಹೇಳಿ ಸ್ವಾಮಿ. ಚಿತ್ರಗುಪ್ತರೇ. ಪ್ರಭು, ಅರ್ಥವಾಯ್ತು. ಭೂಲೋಕಕ್ಕೆ ಟೂರ್ ಪ್ರೋಗ್ರಾಂ ತಯಾರು ಮಾಡಬೇಕು. ಅವಶ್ಯವಾಗಿ, ಅತಿ ಶೀಘ್ರವಾಗಿ. ಆ ಯಾತ್ರೆಯ ಉದ್ದೇಶ ಸ್ಪಷ್ಟವಾಯಿತಲ್ಲವೇ? ಆಯಿತು ಪ್ರಭುಗಳೇ. ಊರ ಹಂದಿಗಳ ಸ್ಥಿತಿಗತಿಯ ಸಮೀಕ್ಷೆ, ಹಂದಿಗಳ ವೈಜ್ಞಾನಿಕ ಸಾಕಾಣಿಕೆಯ ಚಿತ್ರಣ ಪಡೆಯುವುದು ಮತ್ತು ಒಟ್ಟಾರೆ ಹಂದಿಗಳ ಬಗ್ಗೆ ಜನರ ಧೋರಣೆಯನ್ನು ತಿಳಿಯುವುದು. ಎಸ್, ವೆರಿ ಗುಡ್. ಯಾತ್ರೆಯು ವ್ಯವಸ್ಥಿತವಾಗಿರಲಿ. ವರಹಗಳೇ, ನೀವಿನ್ನು ಹೊರಡಿ. ಭೂಲೋಕದ ಯಾತ್ರೆಯ ನಂತರ ಮತ್ತೆ ಭೇಟಿಯಾಗೋಣ. ಆಯಿತು ಮಹಾಪ್ರಭು. ಚಿತ್ರಗುಪ್ತರೇ, ತಯಾರಿ ಪ್ರಾರಂಭವಾಗಲಿ. ಯಾರಲ್ಲಿ ಕಿರೀಟ ತೆಗೆದುಕೊಂಡು ಬನ್ನಿ. ಸ್ವಾಮಿ, ತೆಗೆದುಕೊಳ್ಳಿ ನಿಮ್ಮ ಈ ಕಿರೀಟವನ್ನು. ಚಿಂತಿಸಬೇಡ, ಈ ಕಿರೀಟ ಹುಲು ಮಾನವರಿಗೆ ಕಾಣುವುದಿಲ್ಲ. ಸ್ವಲ್ಪ ಟೂರ್ ಪ್ರೋಗ್ರಾಂನ ವಿವರ ಕೊಡಿ. ಪ್ರಭುಗಳೇ, ಮೊದಲು ಗುಲ್ಬರ್ಗಾದ ಕುಳಗೇರಿ ಪ್ರದೇಶದಲ್ಲಿರುವ ಹಂದಿಗಳ ಪರಿಸ್ಥಿತಿ ಅವಲೋಕನ. ನಂತರ ಬೀದರ್ನಲ್ಲಿರುವ ಪಶು ವಿಶ್ವವಿದ್ಯಾಲಯದ ಹಂದಿ ಸಾಕಾಣಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ಹಂದಿ ಸಾಕಾಣಿಕೆಯ ವಿವರ ಪಡೆದು ಹಿಂದಿರುಗುವರು. ಓಹೋ, ಸರಿ, ಹೊರಡೋಣ. ನಗರದ ಮುಖ್ಯ ಬೀದಿಯಲ್ಲಿ ಯಮ ಚಿತ್ರಗುಪ್ತರ ಜೋಡಿ ನಡೆಯುತ್ತಾ ಹೋಗುತ್ತಿದೆ. ವೇಗವಾಗಿ ಚಲಿಸುವ ವಾಹನಗಳು, ಗಗನಚುಂಬಿಸುವ ಬಹುಮಹಡಿ ಕಟ್ಟಡಗಳು, ಭೂಲೋಕದ ಮನುಷ್ಯರ ವೇಷಭೂಷಣಗಳು ಅವರ ಗಮನ ಸೆಳೆಯುತ್ತಿವೆ. ಯಮರಾಜ, ಕಳೆದ ಭೂಲೋಕದ ಯಾತ್ರೆಯಲ್ಲಿ ತಾವು ಐಸ್ ಕ್ರೀಂ ಕೊಡಿಸಿದ್ದೀರಿ, ಈ ಬಾರಿ? ನಾಟ್ ಎಟ್ ಆಲ್. ಮೊದಲು ಬಂದ ಕೆಲಸ. ಐ ಆಮ್ ವೆರಿ ಸ್ಟ್ರಿಕ್ಟ್. ಮುಖ್ಯ ರಸ್ತೆ ಕೊನೆಗೊಂಡು ಕೊಳಗೇರಿ ಪ್ರದೇಶ ಪ್ರಾರಂಭವಾಗುವುದು. ದಾರಿಯಲ್ಲಿ ಇಬ್ಬರು ಜಗಳವಾಡುತ್ತಾ, ಏ ಸುವರ್, ಹಲ್ಲು ಉದುರಿಸಿಬಿಡ್ತೀನಿ ನೋಡು, ನಿನ್ನ ಹಲ್ಲು ಉದುರಿಸ್ತೀನಿ ಮತ್ತೆ, ಮುಂತಾಗಿ ಬೈದಾಡಿಕೊಳ್ಳುತ್ತಿರುತ್ತಾರೆ. ಹಾಗೆಯೇ ಮುಂದೆ ನಡೆದಂತೆ ಒಬ್ಬ ಹೆಂಗಸು ತನ್ನ ಗಂಡನನ್ನು ಕುರಿತು, ಒಳ್ಳೆ ಹಂದಿ ಹಂಗ ತಿಂದು ಗುಳಿ ಹಂಗ ತಿರುಗಾಡಿಕೊಂಡಿದ್ರ ಆಗ್ತದ? ಗಂಡಸು ಅಂದಮೇಲೆ ದುಡಿಬೇಕು, ದುಡಿದು ಸಂಪಾದಿಸಬೇಕು ಎಂದು ಹೇಳುತ್ತಾಳೆ. ಚಿತ್ರಗುಪ್ತರೇ, ಜನ ಬೈದುಕೊಳ್ಳಬೇಕಾದ್ರೆ ಹಂದಿ ಪದಾನ ಬಳಸೋದು ನಿಜಾನೇ? ಹೌದು ಪ್ರಭು. ಏ ಸುವರ್ಕೆ ಬಚ್ಚೆ, ಏ ಹಂದಿ, ಹೀಗೆ ಸಾಕ್ ನಿಲ್ಸೋ ಸುವರ್. ನಾನೇ ಬಳಸ್ಬಿಟ್ನಲ್ಲಪ್ಪ. ಮುಂದೆ ಓಣಿಯ ದಾರಿಯಲ್ಲಿದ್ದ ಗುಣಿಗಳನ್ನು ಮತ್ತು ಚಿಂತಿ ಬಟ್ಟೆಗಳನ್ನು ಧರಿಸಿ ಕಾಲಿಗೆ ಅಡ್ಡಡ್ಡ ಸಿಗುತ್ತಿದ್ದ ಆಟವಾಡುವ ಮಕ್ಕಳನ್ನು ತಪ್ಪಿಸಿಕೊಂಡು ನಡೆಯುತ್ತಿರುವರು ಯಮ ಮತ್ತು ಚಿತ್ರಗುಪ್ತ. ಯಮ ಚಿತ್ರಗುಪ್ತರ ಜೋಡಿ ಈಗ ನಗರದ ಮಹಾಚರಂಡಿಯ ಮುಂದೆ ನಿಂತಿದ್ದಾರೆ. ಮೂಗು ಮುಚ್ಚುವ ವಾಸನೆ. ಹಂದಿಗಳು ರಾಜಾರೋಷವಾಗಿ ಚರಂಡಿಯಲ್ಲಿ ಓಡಾಡಿಕೊಂಡು ಹೊರಳಾಡುತ್ತಿವೆ. ಅಷ್ಟರಲ್ಲಿ ಒಂದಿಬ್ಬರು ಅಲ್ಲಿಗೆ ಬರುತ್ತಾರೆ. ನಮಸ್ಕಾರ ರೀ, ನೀವು ಇಲ್ಲೇ ಇರ್ತೀರಾ? ಹೌದ್ರಿ ಸರ್, ನಾವ್ ಇಲ್ಲೇ ಇರೋದು, ಆ ಮನೇನೇ ನಮ್ದು. ಅಲ್ರಿ, ನೀವ್ ಇಲ್ಲಿ ಹ್ಯಾಂಗಿರ್ತೀರಿ ಅಂತೀನಿ. ಏನ್ ಮಾಡೋದ್ರಿ, ನಮ್ ಹಣಿ ಬರ ಸರಿ ಇಲ್ಲ. ಚಲೋ ಜಾಗದಾಗ ಮನಿ ಮಾಡೋದಕ್ ಹಾಕೈತೇನ್ರಿ ನಮ್ ಕೈಲಿ? ಕನಸ್ರಿ ಅದೆಲ್ಲ ಕನಸು. ಭೂಮಿ ರೇಟು ಆಕಾಶಕ್ಕೆ ಏರೈತಿ, ನಮ್ಮಂತ ಬಡವ್ರಿಗೆ ನಿಲ್ಕಂಗಿಲ್ಲದು, ಅದಕ್ಕ ಇಲ್ಲೇ ಬಿದ್ಕೊಂಡೇವೆ. ಅಂದ್ರ ಈ ಹಂದಿಗಳ ಜೊತೆ ಬದುಕ್ತಿರೇನ್ರಿ? ಕಾರ್ಪೊರೇಷನ್ ಅವರಿಗೆ ಹೇಳಿ ಹೇಳಿ ಸಾಕಾತು, ಏನು ಉಪಯೋಗ ಆಗ್ಲಿಲ್ಲ. ಇನ್ನ ಹಂದಿ ಅರ ಏನ್ ಮಾಡ್ತಾವು, ಸಾಕೋ ಜನ ಇರೋ ತನಕ ಅವು ಇರ್ತಾವು. ಅವುಗಳ ಜೀವನನ ಹಂಗ ಕಸ ಮುಸುರಿ ತಿಂದೇ ಬದುಕಬೇಕು. ಮತ್ತೆ ಮಿದುಳು ಜ್ವರ, ಹಂದಿ ಜ್ವರ, ಅದು ಇದು ಅಂತ ಬಂದ್ರೆ ಮಾತ್ರ ಈ ಅಮಾಯಕ ಮೂಕ ಪ್ರಾಣಿಗಳನ್ನ ಹಿಡಿದು ಕೊಲ್ತಾರ. ಈ ಓಣಿ ಪಾಯ್ಖಾನೆ ಈ ಹಂದಿಗಳೇ ಸರ್ ಸ್ವಚ್ಛ ಮಾಡೋದು. ಅಂದಂಗ ಬೆಳೆದ ಹಂದಿಗಳನ್ನ ಏನ್ ಮಾಡ್ತಾರ? ಬೆಳೆದ ಹಂದಿಗಳನ್ನ ಹಿಡಿದು ಕಟಾವು ಮಾಡಿ ಮಾರ್ತಾರ. ಹಿಂಗ ಬೆಳೆದ ಹಂದಿಗಳ ಮಾಂಸ ತಿಂದ್ರ ರೋಗ ಬ್ಯಾನಿ ಬರ್ದ ಇರ್ತಾವ. ವಿಷಯ ಅರ್ಥ ಆಯ್ತು ಬಿಡ್ರಿ. ಅಂದಂಗ ನಾವೇನ್ ಬರ್ತೀವ್ರಿ. ನಮಸ್ಕಾರ. ನಮಸ್ಕಾರ. ಚಿತ್ರಗುಪ್ತರೆ, ಪ್ರಭು, ಮುಂದೆ ಪ್ರಯಾಣ ಬೆಳೆಸೋಣ. ಆಯ್ತು. ಬೀದರ್ ಪಶು ವಿಶ್ವವಿದ್ಯಾಲಯದ ಆವರಣಕ್ಕೆ ಯಮ ಚಿತ್ರಗುಪ್ತರ ಜೋಡಿ ಬರುತ್ತದೆ. ಅಲ್ಲಿನ ಆಸ್ಪತ್ರೆಯಲ್ಲಿ ವೈದ್ಯರು ಕುಳಿತಿದ್ದಾರೆ. ಇಬ್ಬರೂ ವೈದ್ಯರನ್ನು ಮಾತನಾಡಿಸುತ್ತಾರೆ. ನಮಸ್ಕಾರ ರೀ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಬರ್ರಿ. ಎಲ್ಲಿಂದ ಬಂದಿರಿ? ಏನಾಗಬೇಕಾಗಿತ್ತು? ನೋಡ್ರಿ ಸರ, ನಮ್ಮೂರು ಯಮಗಿರಿ ಅಂತ. ಓಹೋ. ನನ್ನ ಹೆಸರು ಗುಪ್ತ. ಇವರು ನಮ್ಮ ಧಣಿ ಪಾಶನಾಥರು. ಪಾಶನಾಥರು ಪಶುಪತಿ ಅಂತ ಹೇಳಿ ಹೆಸರು ಕೇಳಿನಿ, ಆದ್ರ ಪಾಶನಾಥ ಸ್ವಲ್ಪ ಡಿಫ್ರೆಂಟ್ ಆಗ್ಯದ. ನೈಸ್ ನೇಮ್. ಡಾಕ್ಟ್ರೆ, ಈ ಹಂದಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕಾಗ್ಯದ, ದಯವಿಟ್ಟು ತಿಳಿಸ್ಕೊಡ್ಬೇಕು ನೋಡ್ರಿ. ಬಹಳ ಸಂತೋಷ, ಬಹಳ ಸಂತೋಷ. ಹಂದಿ ಸಾಕಾಣಿಕೆ ನೋಡ್ರಿ ಒಂದು ಅಗದಿ ಲಾಭದಾಯಕ ಉದ್ಯಮ ಅದ ನೋಡ್ರಿ. ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭ ತಗೋಬಹುದು ನೋಡ್ರಿ. ಹಿಂಗಂದ್ರಿ ಡಾಕ್ಟರ್? ಹಾಲು, ಮೊಸರು, ಮಾಂಸ ಹಿಂಗ ಯಾವುದೇ ಪ್ರಾಣಿಜನ್ಯ ಉತ್ಪನ್ನವನ್ನ ಸಿದ್ಧ ಮಾಡೋದಕ್ಕೆ ಬೇಕಾಗುವಂತ ಖರ್ಚಿನೊಳಗ ಶೇಕಡಾ 70-80% ಆಹಾರದೇ ಇರ್ತದೇನ್ರಿ. ಹಂಗಾಗಿ ಕನಿಷ್ಠ ಮತ್ತು ಅಗ್ಗದ ಆಹಾರವನ್ನ ತಿಂದು ಉತ್ಕೃಷ್ಟ ಮಾಂಸವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಹಂದಿಯನ್ನ ಬಿಟ್ಟರೆ ಬೇರೆ ಯಾವ ಪ್ರಾಣಿಗೂ ಇಲ್ಲ ನೋಡ್ರಿ. ಉದಾಹರಣೆ ಹೇಳಬೇಕು ಅಂತಂದ್ರ ಹೋಟೆಲಿನಿಂದ ಬರುವಂತಹ ವೇಸ್ಟು, ಹಾಸ್ಟೆಲ್ಗಳಿಂದ ಬರುವಂತಹ ವೇಸ್ಟು, ತರಕಾರಿ ಮಾರುಕಟ್ಟೆಗಳಿಂದ ಬರುವಂತಹ ವೇಸ್ಟು ಅಂತಂದ್ರ ಹಸಿರಿಲೆ, ಕಾಯಿಪಲ್ಲೆ, ಹಣ್ಣು ಹಂಪಲುಗಳು ಇವೇನು ಉಳಿದಿರ್ತಾವಲ್ಲ, ಇವನ್ನ ಹಂದಿಗಳು ಅಗದಿ ಖುಷಿಯಿಂದ ತಿಂತಾವ. ಅದಕ್ಕೆ ಆಹಾರದ ಖರ್ಚು ಸಾಕಷ್ಟು ಕಡಿಮೆ ಆಗೋದ್ರಿಂದ ಲಾಭ ತನ್ನಷ್ಟಕ್ಕೆ ತಾನೇ ಹೆಚ್ಚಾಗ್ತದ. ಅಂದ್ರೆ ಡಾಕ್ಟರ್, ತಾವ್ ಹೇಳೋ ಅರ್ಥ ಏನಂತಂದ್ರ ಹಂದಿ ಸಾಕಾಣಿಕೆಯೊಳಗ ಆಹಾರದ ಖರ್ಚು ಅರ್ಧದಷ್ಟು ನಾವು ಬಹಳ ಸರಳವಾಗಿ ಕಡಿಮೆ ಮಾಡಬಹುದು ಅಂತಂದಂಗ. ಅಗದಿ ಅಗದಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ನೋಡ್ ನೀವು. ಹಂದಿಗಳನ್ನ ಮತ್ತೆ ಡಾಕ್ಟರ್ ಈ ಮೋರಿ ಚರಂಡಿ ಒಳಗ ಯಾಕೆ ಬಿಡ್ತಾರೆ ಜನ? ನೋಡ್ರಿ, ಕೆಲವೊಮ್ಮೆ ಅತಿ ಆಸೆ ನೋಡ್ರಿ, ಮೇವಿನ ಮೇಲಿನ ಖರ್ಚನ್ನ ಇನ್ನೂ ಕಡಿಮೆ ಮಾಡೋದಕ್ಕೆ ಹಿಂಗ್ ಮಾಡ್ತಾರ. ಈ ರೀತಿ ಸಾಕಾಣಿಕೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತವೆ. ಸರ್ಕಾರ ಇದರ ಕಡೆ ಗಮನ ಕೊಡಬೇಕು ಅಂತ ಹೇಳಿ ನನ್ನ ವಿಚಾರ. ಅದು ಸರಿ ಬಿಟ್ರಿ ಡಾಕ್ಟ್ರೆ, ಆದ್ರ ವಾಸನೆ ಗಲೀಜು ಯಾವ ರೀತಿ ನಿಭಾಯಿಸೋದು ಅಂತ? ನೀವು ಎಲ್ಲೋ ಮೋರಿ ಚರಂಡಿಗಳಲ್ಲಿ ತಿರುಗಾಡುವಂತಹ ಹಂದಿಗಳನ್ನ ಮನಸ್ಸಿನೊಳಗಿಟ್ಟುಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ನನಗನ್ನಿಸ್ತದ. ಹೌದ್ರಿ ಡಾಕ್ಟರ್. ನಿಮಗ ಈ ವಿಷಯ ಗೊತ್ತಿರಲಿ, ಜಗತ್ತಿನೊಳಗ ಅತ್ಯಂತ ಬೇಡಿಕೆ ಇರುವಂತಹದ್ದು ಅತ್ಯಂತ ರುಚಿಕರವಾದ ಮಾಂಸ ಅಂತಂದ್ರ ಹಂದಿ ಮಾಂಸ. ಇದನ್ನ ಅಗದಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾದಂತಹ ಫಾರ್ಮ್ಗಳನ್ನ ಸ್ಥಾಪನೆ ಮಾಡಿ ಸ್ವಚ್ಛ ವಾತಾವರಣದೊಳಗ ಉತ್ಪಾದನೆ ಮಾಡಬಹುದೇನ್ರಿ? ಅಂದಂಗ ಡಾಕ್ಟ್ರ, ಈ ಫಾರಂನಾಗ ಸಾಕೋದು ಅಂತ ಅಂದ್ರಲ್ಲ, ಅದು ಹೆಂಗಂತೀರಿ ಡಾಕ್ಟ್ರೆ? ಈ ಫಾರಂನೊಳಗ ಸಾಕೋ ಪದ್ಧತಿ ನಮ್ಮ ಭಾರತ ಖಂಡದಲ್ಲಿ ಅದ ಅಂತ್ರಿ? ಓ, ಧಾರಾಳವಾಗಿ ಅದ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಡಿಕೇರಿ ಒಳಗ, ಅಲ್ಲದೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅಗದಿ ಹೇರಳವಾಗಿ ಕಾಣಬಹುದು. ಬೇರೆ ಕಡೆ ಅಲ್ಲಲ್ಲಿ ವಿರಳವಾಗಿ ನೋಡಬಹುದು. ಬರ್ರಿ, ಮೊದ್ಲ ನಮ್ಮ ಫಾರ್ಮ್ ತೋರಿಸ್ತೀನಿ ನಿಮಗ, ಅವಾಗ ನಿಮಗ ತಾನೇ ಅರ್ಥ ಆಗ್ತದ. ನೋಡ್ರಿ ಡಾಕ್ಟರ್, ನೋಡ್ರಿ, ಇವು ಯಾರ್ಕ್ಶೈರ್ ಹಂದಿಗಳು. ವಾಹ್, ಬಹಳ ಚಲೋ ಅವ, ಮಸ್ತ್ ಬೆಳೆದಾವ. ವರಹಗಳೇ, ಹಾಯ್, ಹೆಂಗಿದ್ದೀರಿ? ಡಾಕ್ಟರ್ ನಿಮ್ಮನ್ನ ಚಲೋತ್ನಾಗಿ ನೋಡ್ಕೋತಾರಲ್ಲ? ಓ ಎಸ್, ಬಹಳ ಚೆನ್ನಾಗಿ ನೋಡ್ಕೋತಾರ. ಚಲೋತ್ನಾಗಿ ಊಟ ಹಾಕ್ತಾರ್ರಿ. ಆರಾಮಿಲ್ಲಂದ್ರ ದಪ್ಪ ದಪ್ಪ ಇಂಜೆಕ್ಷನ್ ಕೊಡ್ತಾರ. ನೆಲನ ಸ್ವಚ್ಛವಾಗಿಡ್ತಾರ್ರಿ. ನಮಗ ಸೆಕೆ ಆದ್ರ ನೀರಿನ ತೊಟ್ಟಿಯೊಳಗ ಈಸಾಡಲೂಬಹುದು. ಡಾಕ್ಟರ್, ಈ ಹಂದಿಗಳನ್ನ ನೋಡಿದ್ರೆ ನೀವು ಬಹಳ ಚಂದ ನೋಡ್ಕೊಂಡಿರಿ ಅಂತ ಅನಿಸ್ತದ ನೋಡ್ರಿ. ಅಂದಂಗ ಡಾಕ್ಟರ್ ಸಾಹೇಬ್ರ, ಹಂದಿಲಿಂದ ಜಾಪನೀಸ್ ಮೆದುಳು ಜ್ವರ ಬರ್ತದ ಅಂತ ಕೇಳಿನಿ, ಇದು ಎಷ್ಟರ ಮಟ್ಟಿಗೆ ಖರೆ ಅಂತೀರಿ? ಈ ಜಾಪನೀಸ್ ಮೆದುಳು ಜ್ವರ ಅನ್ನುವಂಥದ್ದು ವೈರಸ್ ಅನ್ನುವಂತಹ ರೋಗಾಣುವಿನಿಂದ ಬರುವಂತಹ ಒಂದು ರೋಗ. ಈ ರೋಗಾಣುವಿಗೆ ಹಂದಿ ಆಶ್ರಯ ನೀಡ್ತಾವೇನ್ರಿ. ರೋಗಾಣು ಇರುವಂತಹ ಹಂದಿಯನ್ನ ಕಚ್ಚಿದ ಸೊಳ್ಳೆ ಮನುಷ್ಯರಿಗೆ ಕಚ್ಚಿದ್ರೆ ಈ ರೋಗ ಬರುವಂತಹ ಸಾಧ್ಯತೆ ಅದ. ರೋಗ ಬಂದ ವ್ಯಕ್ತಿ ವಿಪರೀತವಾದಂತಹ ಜ್ವರದಿಂದ ಬಳಲ್ತಾನೆ, ಅಲ್ಲದೆ ನರಗಳು ದುರ್ಬಲಗೊಳ್ತಾವ. ಸೋಂಕು ಬಹಳ ತೀವ್ರ ಸ್ವರೂಪದ್ದಾದ್ರ ಸಾಯಲುಬಹುದು. ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತ ವಯಸ್ಸಾದವರಲ್ಲಿ ಈ ರೋಗ ಕಾಣಿಸಿಕೊಳ್ತದೆ ಏನ್ರಿ? ಅಂದಂಗ ಈ ಮೆದುಳು ಜ್ವರ ಸೊಳ್ಳೆಗಳ ಮುಖಾಂತರ ಬರೋ ಕಾಯಿಲೆ ಬ್ಯಾನಿ ಅಂತಾರೆ. ಅಂದ್ರ ಸೊಳ್ಳೆಗಳನ್ನ ತಡೆಗಟ್ಟೋದು ಮುಖ್ಯ ಅಂತ ಅನ್ಸಂಗಿಲ್ಲ. ಅಗ್ದಿ ಕರೆಕ್ಟ್ ರೀ. ಇನ್ನ ಹಂದಿಗಳನ್ನ ಮೋರಿ ಮತ್ತ ಘಟಾರದಾಗ ಖುಲ್ಲಾ ಬಿಡಲಾರದೆ ನೀವು ಗೂಡಿನೊಳಗ್ ಸಾಕಿರಲ್ಲ ವೈಜ್ಞಾನಿಕವಾಗಿ ಈ ತರ ಸಾಕಿದ್ರೆ ಏನು ಸಮಸ್ಯೆ ಇರಂಗಿಲ್ಲ ಅಂತ ಅನಸ್ತದ. ಏನು ಸಮಸ್ಯೆನೆ ಇಲ್ರಿ ಡಾಕ್ಟರ್. ಮತ್ತೆ ಹಂದಿ ಜ್ವರ ರೀ? ಈ ಹಂದಿ ಜ್ವರ ಕೂಡ ವೈರಸ್ ಅನ್ನುವಂತಹ ರೋಗಾಣುವಿನಿಂದ ಬರುವಂತಹ ರೋಗ. ಈ ರೋಗ ಹಂದಿಗಳ ಸಂಪರ್ಕ ಇರುವಂತಹ ಮನುಷ್ಯರಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೇನ್ರಿ. ವಿಚಿತ್ರ ಅಂದ್ರ ಮನುಷ್ಯನಿಂದ ಮನುಷ್ಯನಿಗೆ ಅಗದಿ ವೇಗವಾಗಿ ಹರಡುತ್ತದ ನೋಡ್ರಿ. ಓಹೋಹೋಹೋ ಡಾಕ್ಟರ್ ಸಾಹೇಬ್ರ, ಅದಕ್ಕೆ ಈ ಕಡೆ ಕಡೆ ಹಂದಿ ಜ್ವರ ಬಹಳ ಪ್ರಚಾರ ಪಡೆದದ ನೋಡ್ರಿ. ಹೌದಲ್ರಿ, ಹೌದಲ್ರಿ. ಅಂದಂಗ ಇದನ್ನ ತಡೆಗಟ್ಟೋ ವಿಧಾನ ಹೆಂಗಂತೀರಿ? ಅಗದಿ ಸಿಂಪಲ್ ಅದರಿ. ಸ್ವಚ್ಛತೆಯನ್ನ ಕಾಪಾಡಬೇಕು. ಹಂಗೆ ಮಾಂಸವನ್ನ ಚಲೋತ್ನಾಗಿ ಬೇಯಿಸ್ತೀಂದ್ರ ಮನುಷ್ಯನಿಗೆ ಯಾವುದೇ ತರಹದ ರೋಗಗಳು ಬರುವುದಿಲ್ಲ ನೋಡ್ರಿ. ಡಾಕ್ಟರ್, ಬಹಳಷ್ಟು ಸಂಶಯಗಳು ಪರಿಹಾರ ಅದು. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ ಚಿತ್ರಗುಪ್ತರ. ಇನ್ನ ಹೊರಡೋಣ. ಆಯ್ತು ಡಾಕ್ಟರ್, ಬರ್ತೀವಿ. ಧನ್ಯವಾದಗಳು. ಒಳ್ಳೇದು, ನಮಸ್ಕಾರಗಳು. ನಮಸ್ಕಾರ. ಚಿತ್ರಗುಪ್ತರೇ, ಪ್ರಭು ಅಹವಾಲು ಕೇಳಿದ ಹಂದಿಗಳನ್ನು ಕರೆತರಲು ಹೇಳಿ. ಯಾರಲ್ಲಿ ಆ ಹಂದಿಗಳನ್ನು ಬರ ಹೇಳಿ. ಪ್ರಭುಗಳಿಗೆ ಜಯವಾಗಲಿ. ತಮ್ಮ ಭೂಲೋಕದ ಪ್ರವಾಸದಿಂದ ನಾವೆತ್ತಿದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತೆ ಪ್ರಭು. ಹೌದು, ಉತ್ತರ ಸಿಗುವುದರ ಜೊತೆಗೆ ನಿಮ್ಮ ಮೇಲೆ ಗೌರವ ಕೂಡ ಹೆಚ್ಚಾಗಿದೆ. ಧನ್ಯವಾದಗಳು ಮಹಾಸ್ವಾಮಿ. ಚಿತ್ರಗುಪ್ತರೇ, ಪ್ರಭು ನಮ್ಮ ಭೂಲೋಕದ ಸತ್ಯ ಶೋಧನೆಯ ಭೇಟಿಯ ಸಾರಾಂಶವನ್ನು ಜೋರಾಗಿ ಓದಿ. ಅಪ್ಪಣೆ ಪ್ರಭು. ಹಂದಿಗಳೇ, ನಿಮ್ಮನ್ನು ಸ್ವೇಚ್ಛೆಯಾಗಿ ಮೋರಿ ಚರಂಡಿಗಳಲ್ಲಿ ಬಿಡುವುದರಿಂದ ನಿಮಗೆ ಮತ್ತು ನಿಮ್ಮನ್ನು ಸಾಕುವವರಿಗೆ ಕಳಂಕ ಬಂದಿದೆ. ವ್ಯವಸ್ಥಿತವಾಗಿ ಫಾರಂಗಳಲ್ಲಿ ಅಥವಾ ಗೂಡಿನಲ್ಲಿ ಸಾಕುವುದರಿಂದ ನಿಮಗೆ ಇನ್ನಷ್ಟು ಗೌರವಾದರಗಳು ಲಭ್ಯವಾಗುತ್ತವೆ. ನಿಮ್ಮನ್ನು ಸ್ವೇಚ್ಛೆಯಾಗಿ ಬಿಡುವುದರ ಬದಲು ಗೂಡಿನಲ್ಲಿ ಸಾಕುವುದರಿಂದ ಮತ್ತು ನಿಮ್ಮ ಮಾಂಸವನ್ನು ಬೇಯಿಸಿ ತಿನ್ನುವುದರಿಂದ ಜನರು ಯಾವ ರೋಗಗಳಿಗೂ ಹೆದರಬೇಕಾಗಿಲ್ಲ. ನಿಜವಾಗಿಯೂ ಹಂದಿ ಸಾಕಾಣಿಕೆ ಒಂದು ಒಳ್ಳೆಯ ಉದ್ಯಮವೇ. ಇದರಲ್ಲಿ ಇನ್ನಷ್ಟು ಜನ ಯುವಜನರು ತೊಡಗಿಸಿಕೊಳ್ಳುವುದರಿಂದ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತವೆ. ಹಂದಿ ಮಾಂಸವಂತೂ ತುಂಬಾ ರುಚಿಕರ ಎನ್ನುತ್ತಾರೆ. ಹೌದು ಸ್ವಾಮಿ, ನೀವು ಹೇಳುತ್ತಿರುವುದು ಸತ್ಯದ ಮಾತು. ಚಿತ್ರಗುಪ್ತರೇ, ಪ್ರಭುಗಳೇ ನಮ್ಮ ಪ್ರವಾಸದ ಪೂರ್ಣ ಪಾಠ ಎಲ್ಲರಿಗೂ ತಲುಪುವಂತೆ ಮಾಡಿ. ಆಯ್ತು ಮಹಾಪ್ರಭು. ಇದುವರೆಗೆ ಬಲಿಪಶು ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಮಂಜುನಾಥ್ ಎಲ್ ಹಾಗೂ ಡಾಕ್ಟರ್ ಸತ್ಯನಾರಾಯಣ ಕೆ. ಪಾತ್ರ ಪರಿಚಯ ಯಮ ಮಧುಸೂದನ್ ಡಿ ತೆಂಗ್ಲೇಕರ್. ಚಿತ್ರಗುಪ್ತ ರಾಜೇಂದ್ರ ಆರ್ ಕುಲಕರ್ಣಿ. ಫಾರ್ಮ್ ಗುಮಾಸ್ತ ಎಚ್ ಎನ್ ಅನಿಲ್ ಕುಮಾರ್. ಅಪರಿಚಿತರು ಸುನಂದಾ ಮೂರ್ತಿ, ರೇಖಾ ಪಾಟೀಲ್, ಉಷಾ ಬಿ ಪಾಟೀಲ್. ಧ್ವನಿಗಳು ಸಂಗೀತ ಕಿಣಗಿ ವೀಣಾ ಕುಲಕರ್ಣಿ ಹಾಗೂ ನಚಿಕೇತ್ ದೇಸಾಯಿ. ನಿರೂಪಣೆ ಹಾಗೂ ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಪಶುಪಾಲನೆ ಆಧಾರಿತ ನಾಟಕ ಬಲಿ ಪಶು ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಬಾರಪ್ಪಣ. ಏನು ಶಿವ? ಏನಪ್ಪ ಇವೆ ಕೆಲಸಗಳಿರ್ತಾವಲ್ಲ ಮನ್ಯಾಗ, ಖಾಲಿ ಇದ್ಮೇಲೆ ಏನಾರ ಒಂದ್ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ನೋಡಪ್ಪ. ನೋಡು, ಯಾವಾಗ್ಲೂ ಮನುಷ್ಯ ಖಾಲಿ ಕೂಡ್ಬಿಡೋದು. ಹೌದು. ಖಾಲಿ ಕೂತ್ರ ವಿಚಾರಗಳು ಬಹಳ ಬರ್ತಾವ. ವಿಚಾರಗಳು ಬಹಳ ಬರ್ತಾವ, ಆಮೇಲೆ ಮುಂದಿನ ಕೆಲಸಗಳು ಏನು ಹೊಂಡಂಗಿಲ್ಲ, ಸ್ವಲ್ಪ ಕೂಡದೊಂದೇ ಆಗ್ತದೆ. ಕೆಲ್ಸಕ್ಕೆ ಬರೋದು ವಿಚಾರ ಬಂತಂದ್ರೆ ಟೆನ್ಷನ್ ಆಗ್ತದೆ. ಹೌದು. ಏನು? ಹೌದು. ಅದಕ್ಕೆ ಮನ್ನೊಂದು ವಿಷಯ ನಿಂಗೆ ಹೇಳಬೇಕಾಗಿತ್ತು. ಏನದು? ಒಂದು ಘಟನೆ ಆಯ್ತು. ಏನಾಯ್ತಪ್ಪ? ಹೋಟೆಲ್ಗ ಊಟಕ್ಕೆ ಹೋಗಿದ್ವಿ. ಏನ ಹೋಟೆಲ್ಗ ಊಟಕ್ ಹೋದ ಹಿಂಗೆ ಒಂದು ಫ್ಯಾಮಿಲಿ ಬಂದಿತ್ತು, ಗಂಡ ಹೆಂಡತಿ ನಾಲ್ಕು ಮಂದಿ ಮಕ್ಕಳು ಬಂದಿದ್ರು. ಏನ ನಾನು ಬಾಜು ಕೂತಿದ್ದೆ, ಇನ್ನೊಂದಿಬ್ರು ಹೋಟೆಲ್ ಅಂದ್ರೆ ಬಂದಿರ್ತಾರೆ, ಆಜು ಬಾಜು ಕೂತಿರ್ತಾರೆ, ಕೂತಿರ್ತಾರೆ. ಅವ್ರು ಒಂದು ಆರು ಮಂದಿ ಇದ್ರು, ಒಂದ್ ಎಂಟು ರೊಟ್ಟಿ, ಒಂದ್ ನಾಲ್ಕೈದು ಪಲ್ಯ, ನಾಲ್ಕೈದು ಸ್ಟಾರ್ಟರು, ಏನ ಇವೆಲ್ಲ ಹೇಳಿದ್ರು. ಯಾದ್ರು ಎಷ್ಟು ತಿಂತಾರೋ ಎಷ್ಟು ಉಳ್ತಾರೋ ಅರ್ಧನೂ ತಿನ್ನಲಿಲ್ಲ, ಎಲ್ಲ ಹಂಗೆ ಬಿಟ್ರು, ಹಂಗೆ ಉಳಿಸಿದ್ರು, ಹಂಗೆ ಉಳಿಸಿದ್ರು. ಮತ್ತೆ ಹೇಳಿದ್ರು, ಆಮೇಲೆ ಮತ್ತ ಅದಾದ್ಮೇಲೆ ಮತ್ತೆ ಐಸ್ ಕ್ರೀಮ್ ತರಿಸ್ರು, ಅದು ತರಿಸ್ರು, ಇದು ತರಿಸ್ರು. ಬಾಜು ಒಬ್ರು ಕೂತಿದ್ರಪ್ಪ, ಸ್ವಲ್ಪ ವಯಸ್ಸಾದ್ರು. ಅವ್ರಿಗೆ ಏನ್ ನೋಡ್ಲಿದ್ರು, ನಾನು ನೋಡ್ಲಿದ್ದೆ, ಹಂಗೆ ಊಟ ಮಾಡ್ಕೋತಾನೆ ನೋಡ್ಲಿಕ್ಕೆ. ಅವ್ರಿಗೆ ತಾಳ್ಕೊಳಿಕ್ ಆಗ್ಲಿಲ್ಲ. ಕರೆ ಅದ ಮತ್ತ ಅಂದ್ರ ಅರ್ಧದಕ್ಕಿಂತ ಊಟ ತಾಟ್ನಾಗ ಉಳಿದಿತ್ತು, ತಾಟ್ನಾಗ ಉಳಿದ ಉಳಿದಿತ್ತು. ಪಾತ್ರೆ ಒಳಗಿನ ಬೇರೆ ಅದಾವ ಅಲ್ಲೇ ಅದ, ನಾಲ್ಕನೇನು ಉಂಡಿಲ್ಲ ನೋಡಲ್ಲ. ಏನ ಅದಕ್ಕೆ ಅವ್ರು ಕೇಳಿದ್ರು, ಯಜಮಾನ್ ಒಂದ್ ತಪ್ಪು ತಿಳ್ಕೊಬೇಡ್ರಪ್ಪ, ಏನ್ರಿ ಇಷ್ಟಿದ್ರಿ, ಎಷ್ಟು ಅನ್ನ ವೇಸ್ಟ್ ಮಾಡಿರಿ, ಹೌದು ಸ್ವಲ್ಪ ಕಡಿಮೆ ತರಿಸಬೇಕಾಗಿತ್ತು, ಎಷ್ಟು ಬೇಕು ಅಟ್ಟೆ ತರಿಸಬೇಕಾಗಿತ್ತಲ್ರಿ ಅಂದ್ರೆ ಪಾಪ ಕಳಕಳಿಯಿಂದ. ಅದಕ್ಕೆ ಏನನ್ಬೇಕು, ಏನಂದ ಏನ್ರಿ ನೀವು ಬಿಲ್ ಕೊಡ್ಲಿದ್ರಿ, ನೋಡಲ್ಲ ನಮ್ ಬಿಲ್ರಪ್ಪ, ನಮ್ ಪಾರುಗಳು, ಅವಾಗೇನು ತರಿಸಬೇಕಂದ್ರೆ ತರದು ಹೋಗ್ಲಿಲ್ರಪ್ಪ, ರುಚಿ ಹಿಡಿಸಿಲ್ಲ ಅಂತ ಇಟ್ಕೋರಿ, ತಿಂದಿಲ್ಲ ನಿಮ್ಗೇನಾಗ್ಯದ ನೋಡ್ರಿ, ಒದ್ದಟ್ತನದ ಮಾತು ಅಂದ್ರು. ಅದಕ್ಕಿಲ್ರಪ್ಪ ತಪ್ಪಾಯ್ತು ನಿಮ್ಗೆ ಮಾತಾಡಿದಕ್ಕೆ, ನನಗ ಕ್ಷಮ ಮಾಡ್ರಿ ಅಂತ ಹೇಳಿ ಅವ್ರು ಜಾಗ ಕಾಲಿ ನೋಡಲ್ಲ. ಇಷ್ಟಾದ್ರೂ ಬುದ್ಧಿ ಬರಬಾರ್ದ, ನಾವ್ ಹಿಂಗ ಅಂದದಕ್ಕೆ ಇಷ್ಟು ಮಾತು ಅನ್ಸ್ಕೋಬೇಕಾಯ್ತವ ಅಂತ ಹೇಳ. ಅಷ್ಟಕ್ಕೆ ಹೋದ್ರು ಅವ್ರು ಹೋದ್ರು ಅವ್ರು ಹೋದ್ರು ಎಲ್ಲ ಹೋದ್ರು, ನಾ ವಿಚಾರ ಮಾಡ್ಕೊ ಓದಕ್ಕೂ ಶಿವಕ್. ನಾನ್ ಅನ್ಕೊಂಡೆ ಅಂದ್ರೆ ಅವ್ರಿಬ್ರದ್ರಾಗ ಸರಿ ಯಾರ್ದು ಸರಿಯಾರು, ಅಲ್ಲಿ ಏನ್ ಸಮಸ್ಯೆ ಆಯ್ತು, ಹೌದಿಲ್ಲ ಹೌದು. ಈಗ ರೈತನ ಬೆಳಿತಾನ, ರೊಟ್ಟಿ ಇರ್ಲಿ ಪಲ್ಯ ಇರ್ಲಿ ತರಕಾರಿ ಇರ್ಲಿ ಏನೇ ಇರ್ಲಿ ಬೆಳೆ ಇರ್ಲಿ, ಹೌದು ಕಷ್ಟ ಪಟ್ಟಿರ್ತಾನ, ಹೌದು. ಒಂದ್ ಕಾಳು ಅವ ಬಿತ್ತಿದ ಮೇಲೆ ರಾಶಿ ಆಗತ್ತಾನ, ಎಷ್ಟು ಬಿಸಿಲಾಗಿ ನಿಂತಿರ್ತಾನ, ಎಷ್ಟು ಮಳೆಯಾಗಿ ನಿಂತಿರ್ತಾನ, ಚಳಿಗೆ ಮೈ ಒಡ್ಡಿ ಕೆಲಸ ಮಾಡಿರ್ತಾನ, ಮಾಡಿದ ಅದು ರಾಶಿಯಾಗಿ ಬಂದಿರ್ತದೆ, ಹೌದು. ರೊಕ್ಕ ನಮ್ದೇ ಇರ್ತಿರ್ಬೇಕು, ಅದೇ. ಆದ್ರ ಅನ್ನ ನಾವು ವೇಸ್ಟ್ ಮಾಡಿದ್ರ ಅದು ಅಪರಾಧ, ಹೌದಿಲ್ಲ ಖರೆ. ಅದ ಒಂದು ಕಾಳ ಬೆಳೆಯೋ ನಿನಗ ತಾಕತ್ ಇಲ್ಲ ಅಂದ್ಮೇಲೆ ಅದು ವೇಸ್ಟ್ ಮಾಡೋ ತಾಕತ್ನು ಬೇಡಪ್ಪ ನಿನಗೆ, ಆ ಅಧಿಕಾರ ನಮ್ಗೆ, ಹೌದು ಹೌದು ಹೌದಿಲ್ಲ. ಯಾಕಂದ್ರೆ ನಮ್ಮ ದೇಶದಾಗ ಸಾಕಷ್ಟು ಜನ ಒಂದ್ ಹೊತ್ತು ಊಟ ಮಾಡ್ಕೊಂಡು ಆಮೇಲೆ ಊಟ ಸಿಗಲಾರ್ದೆ ಇರುವಂತ ಪ್ರಸಂಗದಾಗ ಕೆಲವೊಂದ್ಸಲ ನೋಡ್ ಬಡತನ ಇರುವಂತ, ಈ ರೀತಿ ನಾವು ಹಾಳು ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ರೇಟ್ ಹೆಚ್ಚಾಗುತ್ತೆ, ಖರೆ. ಅದು ಅರ್ಧ ವೇಸ್ಟ್ ಆಯ್ತಲ್ಪ, ಇಲ್ಲಿ ವೇಸ್ಟ್ ಆಯ್ತು. ಮತ್ತೆ ಇದು ಒಂದ್ ಕತಿ ಆದ್ರೆ ಶೋಭಕ, ಇನ್ನೊಂದು ಈ ಲಗ್ನ ಸಭೆ ಸಮಾರಂಭ. ನಾನು ಅದೇ ವಿಚಾರ ಮಾಡ್ಲಿಕ್ಕತ್ತಿದ್ದೆ. ಈಗ ಒಂದ್ ಮನೆಯೊಳಗೇನೆ ನಾವು ಸಭೆ ಸಮಾರಂಭ ಅಂತೂ ಬಿಡು, ನಾಲ್ಕು ಮಂದಿ ಹೆಚ್ಚಿಗೆ ಬರ್ತಾರೆ ಕಡಿಮೆ ಬೀಳ್ತದ ಅಂತ ಅನ್ನೋ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡ್ಬೋದು, ಸ್ವಲ್ಪ ಜಾಸ್ತಿ ಮಾಡ್ಬೇಕದನು. ನೀ ಹೂ ಅಂತ ಮಾಡಿ ಅಲ್ಲಿ ಮೋರಿಗೆ ಹಾಕಿ ಬರೋದು ಚಲೋ ಅಲ್ಲದು, ಹೌದು. ನಮ್ ಗೊತ್ತಿರ್ತದಪ್ಪ ನಾವ್ ಎಷ್ಟು ಮಂದಿ ಹೇಳಿವಿ, ಅಷ್ಟು ಮಂದಿ ಲೆಕ್ಕ ಮಾಡ್ಕೊಂಡು ಮಾಡಿಸ್ಬೇಕಪ್ಪ. ಅದೆಲ್ಲ ಬಿಟ್ಟು ಹೂ ಅಂತ ಮಾಡಿಸೋದು, ತೆಕ್ಕೆ ಕಟ್ಲೆ ಜಾಸ್ತಿ ಮಾಡಿಸೋದು, ಆಮೇಲೆ ಯಾರು ತಿನ್ಲಿಕ್ಕೆ ಆಗಂಗಿಲ್ಲ, ಮನೆಗೆ ಒಯ್ಯ ಅವ್ರು ಒಯ್ದಿರ್ತಾರ, ಒಯ್ದ್ರು ಅಷ್ಟು ಜಗ್ಗೆ ಉಳಿದಿರ್ತದೆ. ಇದು ಒಂದು ರೀತಿ ಆದ್ರೆ ಇನ್ನೊಂದೇನಂದ್ರೆ ಜನರ ಬಳಿ ಒಂದು ಫ್ಯಾಷನ್ ಟೈಪ್ ಆಗಿದವ, ಹೌದು. ತಾಟ್ನೆ ಹಾಕೊಂಡು ಅಷ್ಟು ಖಾಲಿ ಮಾಡಬಾರ್ದು ಅನ್ನೋದು ಅಲ್ಲ, ಒಂದಂದ್ರೆ ಎರಡು ಚಪಾತಿ ಹಾಕೊಳ್ಳೋದು, ಪಲ್ಯ ಎರಡು ಸಲ ಹಾಕೊಳ್ಳೋದು, ಇನ್ನೊಂದು ಹಾಕೊಳ್ಳೋದು, ಒಂದ್ ಸ್ವಲ್ಪ ತಿನ್ನೋದು, ಉಳಿದು ಹಂಗ ಒಯ್ದು ತಾಟಿಟ್ಟು ಬಿಡು ಅಂತಂದ್ರ ಇಲ್ಲಿ ನಮ್ದು ಏನು ನಾವು ತೋರಿಸಿದ್ದೀವಿ ಅಲ್ಲಿ ಉಳಿಲಿಲ್ಲ, ಕಡಿಮೆ ಬಿಡ್ತಾರೆ. ಇವ್ರು ತಿಂದಿರ್ತಾರ, ಇವರು ತಿಂದಿರಂಗಿಲ್ಲ, ಅಲ್ಲಿ ಉಳಿದಿರಂಗಿಲ್ಲ, ಉಳಿದಿರೋದು. ಮತ್ತೆ ಅಂದ್ರೆ ವೇಸ್ಟ್ ಎಷ್ಟಾಯ್ತು, ಒಂದ್ ರೀತಿ ನ್ಯಾಷನಲ್ ವೇಸ್ಟ್ ಅಂತೀವಲ್ಲ ಖರೆ, ಹಂಗ ಹೌದು ಹೌದು. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮದ ನಾವೇನ್ ಊಟ ಮಾಡ್ಬೇಕಾಗಿರ್ತಾರವ, ಇನ್ನೊಂದ್ಸಲ ಹಾಕೊಂಡು ಬಂದ್ರಾಯ್ತಲ್ಲ ಖರೆ. ಅದ ಈಗ ಬಫೆ ಬಂದಿರೋದೇ ಅದೇ ಉದ್ದೇಶದಿಂದಪ್ಪ, ಅಂದ್ರೆ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದನೇ ಬಫೆ ಅಂತ ಮಾಡಿರಪ್ಪ. ಈಗ ಅದ್ರದಾಗ ನಾವು ಅಷ್ಟು ಹಾಕೊಂಡು ಬಂದು ಚಲ್ತೀನಿ ಅಷ್ಟು ಅಂತಂದ್ರೆ ಹೆಂಗದು, ಹೆಂಗಾಗ್ತದೆ? ಮತ್ತೆ ಒಂದೇ ಸಲ ಬಡಿಸ್ಕೊಂಡು ಬರೋದ್ರಾಗ ಏನಿರ್ತದೆ? ಹೌದು. ಮತ್ತೆ ಅಲ್ಲಿಂದ ಹೋಗ್ಲಿಕ್ಕೆ ಅಂದ್ರೆ ಕಾಲು ನೋಯ್ತವೇನು? ಅದು ಕಾಲು ನೋಯೋದು ಅಂತ ಇರ್ಲಿ, ಹೋಗ್ಲಿಕ್ಕೆ ಬೇಸರ ಆದ್ರೂ ತನಗೆ ಎಷ್ಟು ನಾ ತಿನ್ನೋದ್ ಕೆಪಾಸಿಟಿ ಇರ್ತದಪ್ಪ. ನಾ ಎಷ್ಟು ತಿನ್ಬಹುದು? ಒಂದ್ ತಿನ್ಬಹುದು, ಅರ್ಧ ಚಪಾತಿ ತಿನ್ಬಹುದು, ಒಂದಿಷ್ಟು ಅನ್ನ ತಿನ್ಬಹುದು ಅಷ್ಟೇ. ಅಷ್ಟು ಹಾಕೊಂಡ್ ಬಂದ್ಬಿಟ್ರೆ ಮುಗಿದೋಯ್ತಲ್ಲ, ಅಲ್ಲೇ ಇರ್ತದೆ, ಎಲ್ಲ ಕಣ್ಣಿಗೆ ಕಾಣಿಸ್ತಿರ್ತದೆ, ನಿನಗೆ ಯಾವ್ದು ಬೇಕು ಅದನ್ನ ಹಾಕೊಳ್ಳೋದು. ಆಮೇಲೆ ಇನ್ನೊಂದು ಎರಡು ಮೂರು ಪಲ್ಯ ಮಾಡಿರ್ತಾರೆ, ಹೌದು. ಎಲ್ಲಾ ಪಲ್ಯ ಟೇಸ್ಟ್ ನಮ್ಗೆ ಹಿಡಿಸೋದಿಲ್ಲ, ಹೌದು. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಯಾವ್ದು ಟೇಸ್ಟ್ ಹಿಡಿಸ್ತಲ್ಲ ಅದ್ ಇನ್ನೊಂದ್ಸಲ ಹಾಕೊಂಡು ಬರ್ಬಹುದು, ಹೌದು. ಖುಷಿಯಿಂದ ತಿಂದಂಗ ಆಗುತ್ತೆ, ಯಾವ್ದು ರುಚಿ ಅದೇ ತಿಂದಂಗ ಆಗ್ತದೆ, ಹೌದಲ್ಲ? ಹೌದು ಹೌದು. ಅದಕ್ಕೆ ಈ ರೀತಿ ವೇಸ್ಟ್ ಆಗ್ಬಾರ್ದು, ಎಲ್ಲರೂ ನಾವು ಕಾಳಜಿ ತಗೋಬೇಕು. ಆಮೇಲೆ ಮನೆಗೂ ಸಹಿತ ಅಷ್ಟೇ. ಹಾ, ಮನೆಯೊಳಗೂನು ಒಬ್ಬೊಬ್ರಿಗೆ ಲೆಕ್ಕನೆ ಹತ್ತಂಗಿಲ್ಲಪ್ಪ. ನಾವ್ ಎಷ್ಟ್ ಮಂದಿದ್ದೀವಿ, ನಮಗ್ ಎಷ್ಟ್ ಬೇಕಾಗ್ತದ, ಅನ್ನ ಎಷ್ಟ್ ಬೇಕು, ಪಲ್ಯ ಎಷ್ಟ್ ಬೇಕು, ನಮಗ್ ಚಪಾತಿ ಎಷ್ಟ್ ಬೇಕು, ರೊಟ್ಟಿ ಎಷ್ಟ್ ಬೇಕು, ಇದೆಲ್ಲ ಲೆಕ್ಕ ಬೇಕಲ್ಲ. ದಿನಕ್ಕೆ ದಿನ ಲೆಕ್ಕ, ಇದ್ ಲೆಕ್ಕದ ಮೇಲೆ ನಿಂತ್ಕೊಂಡದಪ್ಪ ಜೀವನ ಎಲ್ಲ. ಅಷ್ಟು ಲೆಕ್ಕಿಲ್ಲದೆ ಜೀವನ ಮಾಡ್ಕೊಂಡ್ರೆ ಮತ್ತೆ ಹಾಳಾಗ್ತದ ನೋಡಿಲ್ಲ. ಸಾಲ ಹೆಚ್ಚಾಗ್ತದ. ಹಾ, ಮತ್ತೆ ಸಾಲ ಹೆಚ್ಚಾಗ್ತದ. ಹೌದು, ಖರೇ ಅದ. ಈಗ ಲೆಕ್ಕಿರ್ಲಿಲ್ಲ ಅಂದ್ರೆ ಲೆಕ್ಕ ತಪ್ಪದಂತ. ಖರೇ, ಹೌದ್ ಹೌದು, ಜೀವನ ಲೆಕ್ಕ ತಪ್ಪಿ ಜೀವನದ ಲೆಕ್ಕನೆ ತಪ್ಪಿ ಬಿಡ್ತದ. ಈಗ ಒಬ್ಬೊಬ್ರಿಗೆ ಹೇಳದ್ನಲ್ಲ ಗಳೆ ಲೆಕ್ಕನೆ ಹತ್ತಂಗ್ಲ ಅಂತ ಹೇಳಿ ಎಷ್ಟೆಷ್ಟು ಮಾಡ್ಬಿಡದಪ್ಪ. ಮುಂಜಾನೆ ಮಾಡಿದ್ದ ಸಂಜಿಗೂ ತಿಂದು ಸಂಜಿಗೆ ಉಳಿತು ಮತ್ತ ಮುಂಜಾನೆ ತನಕ ಉಳಿದಿರ್ತದ. ಮುಂಜಾನೆ ತಿನ್ಲಿಕ್ಕೆ ಆಗ್ತೇನೆ ಮತ್ತೆ ಅದು ಮತ್ತೆ ಸೀದಾ ಇದಕ್ಕೆ ಹೋಗ್ಬೇಕದು. ಮತ್ತೆ ಹಳ್ಳಿಯಾಗಾದ್ರೆ ದನಗಳಿರ್ತಾವಪ್ಪ, ಏನ ಉಳಿದ್ರು ಹಾಕ್ಬಹುದು. ಅದು ಎಷ್ಟು ಹಾಕ್ಬಹುದು, ದನಗಳಿಗೆ ಸಹಿತ ಹೆಚ್ಚಿಗೆ ಹಾಕ್ಲಿಕ್ಕೆ ಬರಂಗಿಲ್ಲಪ್ಪ. ಹೊಟ್ಟೆ ಒಬ್ಬಿ ಕೊಡ್ತಾವ ಅವು, ಹೆಚ್ಚಿಗೆ ತಿನ್ನೋದ್ರ ಅವು. ಅವು ಎಷ್ಟು ಬೇಕು ಅಷ್ಟೇ ತಿಂತಾವ. ಖರೇ ಅದ. ಹೆಚ್ಚಿಗೆ ನೀವು ಮುಸುರಿ ಇಟ್ಟಂತ ಇಟ್ಕೋ, ತಿನ್ನೋದಿಲ್ಲ ತಿನ್ನಂಗಿಲ್ಲ. ಖರೇ ಅದ. ಅಂತಂದ್ಮೇಲ ನಾವು ಸಹಿತ ಒಂದು ಲೆಕ್ಕ ಹಾಕೊಂಡು, ಯಾಕಂತಂದ್ರೆ ರೈತ ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಹೌದು. ಆಮೇಲೆ ಅದಕ್ಕೆ ನಾವು ಒಂದೊಂದು ಅನ್ನ ಊಟ ಮಾಡುವಾಗ ರೈತನನ್ನ ನೆನಿಬೇಕು. ಒಬ್ಬ ರೈತ ಕಷ್ಟಪಟ್ಟು ಬೆಳೆಸಿದ್ದನ್ನ ನಾನು ಊಟ ಮಾಡಿತೀನಿ, ನನ್ನ ಬಾಯಿ ಒಳಗೆ ನಡೆದದ, ಇದಕ್ಕೆ ನಾನು ನಮಸ್ಕಾರ ಮಾಡಿ ತಿನ್ಬೇಕು. ಆ ಒಂದು ಪೂಜ್ಯ ಭಾವನೆ ನಮ್ಮ ಹತ್ರ ಬಂದ್ರೆ ಈ ರೀತಿ ಹಾಳಾಗೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಕೊನೆಯಲ್ಲಿ ಬ್ಯಾಟಿಯ ಹನುಮಂತಗೌಡ, ವೀರಣ್ಣಗೌಡ, ಮೇಲಿನ ಮನಿ ಮತ್ತು ಸಂಗಡಿಗರಿಂದ ಜಗ್ಗಲಿಗೆ ವಾದನ.